ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 45,000, ಕೋಕಾ ಕ್ವಿಂಟಾಲಿಗೆ 20,000 24,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,500 ರಿಂದ 9,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,800 ರಿಂದ 3,000 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,850 ರಿಂದ 3,150 ರೂಪಾಯಿ, IR8 ಕ್ವಿಂಟಾಲಿಗೆ 2,750 ರಿಂದ 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,750 ರಿಂದ 1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,300 ರಿಂದ 4,400 ರೂಪಾಯಿ, ಕೆಂಪು ಬೆಲ್ಲ